ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡ 5 ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22 ಜಾರಿಗೆ ಬರುವ GST 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5 ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18 ಜಿಎಸ್ಟಿ ಬದಲಾಗಿ ಶೇಕಡ 5 ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಈಗ ಕೇಳಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರೊಂದಿಗೆ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳ ಕುರಿತು ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರೊಂದಿಗೆ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಬಹಳಷ್ಟು ಜನರು ಸಿಇಟಿ ಪರೀಕ್ಷೆ ಬರ್ತಾ ಇದ್ದಾಗಲೇ ಮೆಡಿಕಲ್, ಎಂಜಿನಿಯರಿಂಗ್, ಡೆಂಟಲ್, ಅದೇ ರೀತಿಯಲ್ಲಿ ಕೃಷಿ ಪದವಿಯನ್ನು ಪಡೆಯುವುದಕ್ಕೂ ಕೂಡ ಅರ್ಹತೆಯನ್ನು ಹೊಂದು ಅರ್ಜಿಯನ್ನು ಹಾಕಿರ್ತಾರೆ. ಈಗಾಗಲೇ ಆ ಅರ್ಜಿ ಪ್ರೊಸೆಸ್ಗಳು ಕೂಡ ನಡೀತಾ ಇವೆ. ಆದರೆ ನಮ್ಮ ಮಲೆನಾಡಿನ ಹೆಮ್ಮೆ, ಮಲೆನಾಡಿನ ಮುಕುಟ ಅಂತಲೇ ಕರಿಬೇಕು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ. ಇದು ನಮ್ಮ ಶಿವಮೊಗ್ಗಕ್ಕೂ ಹೆಮ್ಮೆ, ಅದೆಲ್ಲ ಅನ್ನೋಕ್ಕಿಂತ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ಮುಕುಟವಾಗಿ ನಿಂತಿರುವಂತಹದ್ದು. ಇಲ್ಲಿ ಕೃಷಿ ಪದವಿಯನ್ನು ಪಡೆದು ಹೊರಕ್ಕೆ ಬರುವಂತವರು 10 ಜನ. ಅದಕ್ಕೆ ಸಂಬಂಧಿಸಿದ ಹಾಗೆ ಇಂದು ವಿಶೇಷ ಮಾಹಿತಿಯನ್ನು ನೀಡೋದಕ್ಕೋಸ್ಕರವಾಗಿ ನಮ್ಮೊಂದಿಗಿದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು. ಆರ್ ಸಿ ಜಗದೀಶ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಕೇಳುಗರಿಗೆ, ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪದವಿಯನ್ನು ಪಡೆಯುವಂತಹ ಅಭ್ಯರ್ಥಿಗಳು 2ನೇ ಪಿಯುಸಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಅವರು ಸೈನ್ಸ್ ಅನ್ನು ತಗೊಂಡಿರಬೇಕು. 2ನೇ ನಂತರ ಇದನ್ನ ಪಿಯುಸಿ ಪದವಿ ಮತ್ತು ಸಿಇಟಿ ಅಂಕಗಳ ಆಧಾರದ ಮೇಲೆ ಪ್ರವೇಶವನ್ನ ಮಾಡಲಾಗ್ತದೆ. ಯಾರು ಸಿಇಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಸಿಇಟಿಯನ್ನು ಬರೀತಾರೆ ಅವರು ಅಲ್ಲಿ ಅಗ್ರಿಕಲ್ಚರ್ ಅಂತ ಇರುತ್ತೆ, ಅಗ್ರಿಕಲ್ಚರ್ ಸೈನ್ಸಸ್ ಅಂತ ಇರ್ತದೆ, ಪಶುವಿಜ್ಞಾನ ಅಂತ ಇರ್ತದೆ. ಇಲ್ಲಿ ಅಗ್ರಿಕಲ್ಚರ್ ಅಂತ ಜಸ್ಟ್ ಟಿಕ್ ಮಾಡಿದರೆ ಅವರು ಸಹ ನಮ್ಮ ಕೃಷಿ ಪದವಿಗಳನ್ನ ಪಡೆಯಬಹುದಾಗಿದೆ. ಅದಲ್ಲದೆ ಇದರ ಶೇಕಡ 50 ಸೀಟ್ಗಳು ಜನರಲ್ ಕ್ಯಾಟಗರಿಯಲ್ಲಿ ಇರ್ತವೆ, ಶೇಕಡ 50 ಸೀಟ್ಗಳು ರೈತರ ಕೋಟಾದಲ್ಲಿ ಬರ್ತವೆ. ಅಲ್ಲಿ ರೈತರ ಕೋಟಾ ಅನ್ನೋದನ್ನು ಸಹ ಅವರು ಅಲ್ಲಿ ಟಿಕ್ ಮಾಡಬೇಕಾಗ್ತದೆ. ಇವೆರಡನ್ನೂ ಯಾರು ಟಿಕ್ ಮಾಡ್ತಾರೆ ಅವರಿಗೆ ನಮ್ಮ ಕೃಷಿ ಪದವಿಯನ್ನ ಪಡೀಲಿಕ್ಕೆ ಅವರು ಅರ್ಹತೆಯನ್ನ ಪಡೀತಾರೆ. ಕೃಷಿ ಪದವಿಯನ್ನ ಪಡಿಬೇಕು ಅನ್ನೋಂತ ಆಸಕ್ತಿ ಇದ್ದಂತವರು ಈಗಾಗಲೇ ಪರೀಕ್ಷೆಯನ್ನು ಬರೆದು ಅಡ್ಮಿಷನ್ ಕೂಡ ಪಡ್ಕೋತಾ ಇದ್ದಾರೆ. ಈಗ ಹೇಗಿದೆ ಜಗದೀಶ್ ಅವರ ಅಡ್ಮಿಷನ್ ಪ್ರೊಸೆಸ್? ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಅಡ್ಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಶೇಕಡ 85 ಸೀಟ್ಗಳು ನಮ್ಮ ಕರ್ನಾಟಕ ಕೆಸಿಇಟಿ ಇಂದ ಬರ್ತದೆ. 15 ಸೀಟ್ಗಳನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಿಇಟಿಯನ್ನು ಯಾರು ಬರ್ದಿರ್ತಾರೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತೀವಿ. ಶೇಕಡ 5 ಹೊರ ದೇಶಗಳ ಮಕ್ಕಳಿಗೆ ಕೊಡ್ತೀವಿ. ಶೇಕಡ 10 ಸೀಟ್ಗಳನ್ನ ನಾನ್ ರೆಸಿಡೆಂಟ್ ಇಂಡಿಯಾ ಎನ್ಆರ್ಐಗಳಿಗೆ ನಾವು ಕೊಡ್ತೀವಿ. ಇವೆಲ್ಲ ಪ್ರಕ್ರಿಯೆಗಳಿಗೆ ಆಗಲೇ ಪ್ರಾರಂಭವಾಗಿದ್ದಾವೆ. ಸಿಇಟಿಯ 2ನೇ ಹಂತ ಈಗಾಗಲೇ ಮುಗಿದಿದೆ. 3ನೇ ಹಂತಕ್ಕೆ ಪ್ರವೇಶವನ್ನ ನಮ್ಮ ಮಕ್ಕಳು ಪಡೀತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಫಾರೆಸ್ಟ್ರಿ ಅಂತ ಹೇಳಿದ್ರೆ ಅರಣ್ಯ ವಿಜ್ಞಾನದಲ್ಲಿ ಪದವಿಯನ್ನು ಪಡೀಲಿಕ್ಕೆ ಈಗಾಗಲೇ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದೆ. ಹೆಚ್ಚು ಕಡಿಮೆ ಎಲ್ಲಾ ಸೀಟ್ಗಳು ಸಿಕ್ಕಿದ್ದಾವೆ. ಅಂದ್ರೆ ಸುಮಾರು 80 ಮೇಲೆ ಇರೋರಿಗೆಲ್ಲರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಸೀಟ್ ಸಿಕ್ಕಿದೆ. ಎನ್ಆರ್ಐ ಕಾರ್ಯಕ್ರಮವನ್ನು ಸಹ ನಾವು ಮುಗಿಸಿದ್ದೇವೆ. ಸೊ ನಮಗೆ ಈಗ ಬರಬೇಕಾಗಿರೋದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂದ ಸಿಇಟಿನಲ್ಲಿ ಮಾತ್ರ. ಈಗ ಅಲ್ಲಿಂದ ಬರುವಂತವರು ಈಗಾಗಲೇ ಅಡ್ಮಿಷನ್ಗೆ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಅಂದ್ಕೊಂಡ್ರು ಕೂಡ ಒಂದು ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ನಮ್ಮ ಕೇಳಿದ್ರೆ ಹೇಳ್ಬೋದ, ಶಿವಮೊಗ್ಗ ಜಿಲ್ಲೆ ಅಂತ ನಾನು ಆರಂಭದಲ್ಲಿ ಹೇಳ್ಬಿಟ್ಟೆ, ಆದ್ರೂ ತಮ್ಮ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿತವಾಗಿರುವಂತಹದ್ದು ಇರುವ ಕೇಳಿ ಶಿವಮೊಗ್ಗ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. 40 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಆ ಕ್ಯಾಂಪಸ್ ಅನ್ನ ನೋಡೋದೇ ಕಣ್ಣಿಗೆ ಹಬ್ಬ ಅಲ್ವಾ ಜಗದೀಶ್ ಅವರೇ? ಹೌದು, ಅದು ಮಲೆನಾಡಿನ ಸೆರಗಿನಲ್ಲಿ ಇದೆ ಮತ್ತು ಬೆಟ್ಟ ಗುಡ್ಡಗಳ ನಡುವೆ ಮತ್ತು ಕಾಡಿನ ಮಧ್ಯೆ ಇರೋದ್ರಿಂದ ಒಳ್ಳೆ ವಿಶಿಷ್ಟವಾದ ವಾತಾವರಣದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಅಲ್ಲಿ ನಾವು ಬಿ ಎಸ್ ಸಿ ಕೃಷಿ, ಬಿ ಎಸ್ ಸಿ ತೋಟಗಾರಿಕೆ, ಬಿ ಎಸ್ ಸಿ ಅರಣ್ಯ ಪದವಿಗಳನ್ನು ನಾವು ಅಲ್ಲಿ ಆ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಂ ಎಸ್ ಸಿ ಕೃಷಿ, ಎಂ ಎಸ್ ಸಿ ತೋಟಗಾರಿಕೆ, ಎಂ ಎಸ್ ಸಿ ಫಾರೆಸ್ಟ್ನಲ್ಲೂ ನಾವು ಸಹ ಪದವಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲೇ ಸಹ ಪಿ ಎಚ್ ಡಿ ಕಾರ್ಯಕ್ರಮಗಳನ್ನು ತೋಟಗಾರಿಕೆ ಮತ್ತು ಕೃಷಿನಲ್ಲಿ ಮತ್ತು ಫಾರೆಸ್ಟ್ನಲ್ಲಿ ನಾವೀಗ ಆಗಲೇ ಅಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ಬಹಳಷ್ಟು ಸೈಂಟಿಸ್ಟ್ ಗಳನ್ನು ಕೂಡ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ, ಬಹಳ ರಿಸೋರ್ಸ್ಫುಲ್ ಪರ್ಸನ್ ಗಳು ಅಲ್ಲಿ ಸಿಗ್ತಾರೆ ನಮ್ಗೆ. ಹೌದು, ಸುಮಾರು ನಮ್ಮ ಕೇಂದ್ರ ಸ್ಥಾಪನೆ ಆಗಿದ್ದು ಕೆಳಗ 3 ವರ್ಷಗಳ ಹಿಂದೆ, ಈಗ ಬಹಳಷ್ಟು ವಿಭಾಗಗಳನ್ನು ನಾವು ಅಲ್ಲಿ ತೆರೆದಿದ್ದೇವೆ. ಕೃಷಿಯಲ್ಲಿ ಎಲ್ಲಾ ವಿಭಾಗಗಳು, ತೋಟಗಾರಿಕೆಯಲ್ಲಿ 5 ವಿಭಾಗಗಳು, ಅರಣ್ಯ ವಿಜ್ಞಾನದಲ್ಲಿ 4 ವಿಭಾಗಗಳನ್ನು ನಾವು ತೆರೆದ್ಬಿಟ್ಟು, ಮತ್ತೆ ಫುಡ್ ಅಂಡ್ ನ್ಯೂಟ್ರಿಷನ್ನು, ಸ್ಟಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ ವಿಭಾಗದಲ್ಲೂ ಸಹ ನಾವು ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದ್ವಿ. ಸುಮಾರು 38 ವಿಜ್ಞಾನಿಗಳು ಅಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ನಾನ್ ಟೆಕ್ನಿಕಲ್ ಸ್ಟಾಫ್ ನಮ್ಮ ಮುಖ್ಯ ಆವರಣದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರಲ್ಲಿ ಎಷ್ಟು ಎಕರೆಯ ವಿಸ್ತೀರ್ಣ ಅಂತ ಕೂಡ ನಮ್ ಕೇಳಿದ್ರಿ ಹೇಳಬೇಕು. ನಾವು 787 ಎಕರೆ ಪ್ರದೇಶದಲ್ಲಿ ನಮ್ಮ ವಿಶ್ವವಿದ್ಯಾಲಯನ ನಾವು ನಡೆಸ್ತಾ ಇದ್ದೀವಿ. ನಮ್ಮ ಅಲ್ಲಿ ಮುಖ್ಯ ಸಂಶೋಧನಾ ಕೇಂದ್ರ ಇದೆ, ಬೊಂಬು ಸಂಶೋಧನಾ ಕೇಂದ್ರ ಇದೆ, ಬಯೋಫಿಲ್ ಪಾರ್ಕ್ ಇದೆ, ಹನಿ ಪಾರ್ಕ್ ಇದೆ, ಬಟರ್ಫ್ಲೈ ಪಾರ್ಕ್ ಇದೆ, ಮತ್ತೆ ಬಯೋಡೈವರ್ಸಿಟಿ ಪಾರ್ಕ್ ಇದೆ, ಪ್ಲಾಂಟೇಷನ್ ಬಗ್ಗೆ ಒಂದು ಪಾರ್ಕ್ ಅನ್ನು ಮಾಡಿದ್ದೇವೆ, ಹಣ್ಣಿನ ವಿಭಾಗದಲ್ಲಿ ಮಾಡಿದ್ದೇವೆ, ಆರ್ಗ್ಯಾನಿಕ್ ಫಾರ್ಮ್ ಅಂದ್ರೆ ಸಾವಯವ ಕೃಷಿದ ಸಂಶೋಧನೆಯನ್ನ ಪ್ರಾರಂಭ ಮಾಡಿದ್ದೇವೆ, ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನ, ಅಂದ್ರೆ ಪ್ರಧಾನಮಂತ್ರಿ ಅವರ ಕಿರು ಸಂಸ್ಕರಣಾ ಕೇಂದ್ರವನ್ನು ಸಹ ನಾವು ಇನ್ನು ಮುಂದೆ ಅಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಅಂದ್ರೆ ಒಂದು ರೀತಿಯಲ್ಲಿ ಕೃಷಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಭಾಗಗಳನ್ನು ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹೌದು, ಅದಕ್ಕೆ ನೀವು ಬಹಳಷ್ಟು ರೈತರುಗಳನ್ನು ಕೂಡ ಆಗಾಗ ಆಹ್ವಾನ ಮಾಡ್ತಿರ್ತೀರಲ್ವಾ? ಹೌದು, ನಾವು ಪ್ರತಿ ಸೋಮವಾರ ರೈತರಿಗಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡ್ತೀವಿ. ನಾವು ಪ್ರತಿ ವಾರ ಸೋಮವಾರ ರೈತರಿಗಾಗಿ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಅಂದ್ರೆ ನಮ್ಮ ಮಲೆನಾಡಲ್ಲಿ ಬೆಳೆಯುವ ಎಲ್ಲಾ ಬೆಳೆಗಳ ಬಗ್ಗೆ, ಅಡಿಕೆ ಆಯ್ತು, ಶುಂಠಿ ಆಯ್ತು, ಅರಿಶಿಣ ಆಯ್ತು, ಬಯೋಫ್ಯೂಯಲ್ ಆಯ್ತು, ಮತ್ತೆ ನಟಮೆಗ್ ಆಯ್ತು, ಮತ್ತೆ ಜಾಯಕಾಯಿ, ಏಲಕ್ಕಿ, ಲವಂಗ, ಈ ತರ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು, ಮತ್ತೆ ಅಡಿಕೆನಲ್ಲಿ ಹೆಚ್ಚಾಗಿ ನಾವು ರೈತರಿಗೆ ತರಬೇತಿಯನ್ನ ಕೊಡ್ತಾ ಇದೀವಿ. ರೈತರಿಗೆ ತರಬೇತಿಯನ್ನ ಕೊಡ್ತೀನಿ ಅಂತಂದ್ಬಿಟ್ರಿ, ತಮ್ಮ ನಾನು ಮಾತನಾಡ್ತಾ ಇರ್ಬೇಕಿದ್ರೆ ಶಿವಮೊಗ್ಗದ ಮುಕುಟಮಣಿ ಅಂತಂದ್ಬಿಟ್ಟೆ. ಆದ್ರೆ ನಿಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿ ಬರೀ ಶಿವಮೊಗ್ಗಕ್ಕಷ್ಟೇ ಸೀಮಿತವಾಗಿಲ್ಲ. ನಮ್ಮ ವಿಶ್ವವಿದ್ಯಾಲಯ ಈಗ 6 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊರಟಿದೆ. ಮೊದಲನೇದಾಗಿ ಚಿತ್ರದುರ್ಗದಲ್ಲಿ ನಾವು ಒಣ ಬೇಸಾಯದ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದೀವಿ. ದಾವಣಗೆರೆಯಲ್ಲಿ ಭತ್ತ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡ್ತಿದ್ವಿ. ಚಿಕ್ಕಮಗಳೂರಿನಲ್ಲಿ ಪ್ಲಾಂಟೇಷನ್ ಕ್ರಾಪ್ಸ್, ಈಗ ಕಾಫಿ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಈ ತರ ಬೆಳೆಗಳ ಬಗ್ಗೆ ಸಂಶೋಧನೆ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ. ದಕ್ಷಿಣ ಕನ್ನಡದಲ್ಲಿ ಮೀನುಗಾರಿಕೆ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ವಿ. ಉಡುಪಿನಲ್ಲಿ ನಮ್ಮಲ್ಲಿದೆ, ಮೊದಲು ಕೂರ್ಗಿತ್ತು, ಕೂರ್ಗಲ್ಲಿ ಅರಣ್ಯ ಸಂಶೋಧನೆಯನ್ನು ಮಾಡ್ತಾ ಇದ್ವಿ. ಬಟ್ 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ 20 ಲಕ್ಷ ರೈತರಿಗೆ ನಾವು ವಿಶ್ವವಿದ್ಯಾಲಯ ವ್ಯಾಪ್ತಿ ನಮಗೆ ಬರ್ತದೆ. 20 ಲಕ್ಷ ರೈತರು ತಮ್ಮ ಈ ಒಂದು ವ್ಯಾಪ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ರೆ ಡಾಕ್ಟರ್ ಆರ್ ಸಿ ಜಗದೀಶ್ ಅವರೇ, ಹಾಗಿದ್ದಾಗ ನಾವು ಕೊಡಗಿನಲ್ಲಿ ತಗೊಂಡ್ರೆ ಪೊನ್ನಂಪೇಟೆ ಬರುತ್ತೆ, ಅದೇ ರೀತಿ ಬ್ರಹ್ಮಾವರ ಇದೆ, ಅದೇ ದಾವಣಗೆರೆ ಇದೆ, ಚಿತ್ರದುರ್ಗ ಇದೆ, ಶಿವಮೊಗ್ಗದಲ್ಲಿದೆ. ಈ ರೀತಿಯ ವೈವಿಧ್ಯಮಯ ಚಟುವಟಿಕೆಗಳನ್ನ ಹೊಂದಿರುವಂತಹ ಏಕೈಕ ಯೂನಿವರ್ಸಿಟಿ ಅಂತಂದ್ರೆ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿ ಅಂತ ಅಂದ್ಕೊಂಡಿದ್ದೀನಿ. ಹೌದು, ನಮ್ಮ ರಾಜ್ಯದಲ್ಲಿ ನಮ್ದೇ ಒಂದು ಸಮಗ್ರವಾದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಯಾಕೆಂತ ಹೇಳಿದ್ರೆ ನಮಗೆ ಕರಾವಳಿ ಪ್ರದೇಶ ಬರ್ತದೆ, ಮಲೆನಾಡು ಬರ್ತದೆ, ಪಶ್ಚಿಮ ಘಟ್ಟಗಳ ಸಾಲು ಬರ್ತದೆ, ಅರೆ ಮಲೆನಾಡು ಬರ್ತದೆ, ಮತ್ತು ಬಯಲುಸೀಮೆ ದಾವಣಗೆರೆ ಚಿತ್ರದುರ್ಗ ಅಂತ ಜಿಲ್ಲೆಗಳು ಬರೋದ್ರಿಂದ ಸಮಗ್ರವಾದ ಕೃಷಿ ಅಂದ್ರೆ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಎಲ್ಲ ಸಮಗ್ರವಾಗಿ ನಾವು ಸಂಶೋಧನೆಯನ್ನ ಮತ್ತು ವಿಸ್ತರಣೆಯನ್ನು ರೈತರಿಗೆ ನೀಡ್ತಾರೋದ್ರಿಂದ ನಮ್ಮ ಕರ್ನಾಟಕದಲ್ಲೇ ಇದು ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ನಿಮಗೆ ಹೆಮ್ಮೆ ಅನ್ಸುತ್ತೆ ಅಂತ ಅಂದ್ಬಿಟ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತದ್ದೇ ಡಾಕ್ಟರ್ ಜಗದೀಶ್ ಅವರೇ. ಹಾಗೇನೆ ಸುಮಾರು ಎಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಈಗ? ನಮ್ಮ ವಿಶ್ವವಿದ್ಯಾಲಯ ಸುಮಾರು 2,245 ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಡಿ ಪದವಿಗಳಲ್ಲಿ ಅಭ್ಯಾಸವನ್ನು ಮಾಡ್ತಾರೆ. ಸುಮಾರು 45 ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 210 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಅಂದ್ರೆ ಎಂಎಸ್ಸಿ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾರೆ. 1800 to 2000 ವಿದ್ಯಾರ್ಥಿಗಳು ಸ್ನಾತಕ ಪದವಿ, ಸ್ನಾತಕ ಅಂದ್ರೆ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಅವರು ಅಭ್ಯಾಸವನ್ನ ಮಾಡ್ತಾರೆ. ವಿವಿಧ ಕ್ಯಾಂಪಸ್ ಗಳಲ್ಲಿ ಅಭ್ಯಾಸಗಳನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕ್ಯಾಂಪಸ್ ಗಳಲ್ಲಿ ಅಂತಂದ್ರೆ ಶಿವಮೊಗ್ಗದಿಂದ ಸುಮಾರು 40-45 kilometers ದೂರದಲ್ಲಿ ಇರೋದ್ರಿಂದ ನಾವು ಕೆಲವೊಮ್ಮೆ ತಮಾಷೆಗೆ ಹೇಳ್ತೀವಿ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಟೆಕ್ನಾಲಜಿ ಯುಗದಲ್ಲಿಯೂ ಕೂಡ ನಮಗೆ ಮೊಬೈಲ್ ಸಿಗ್ನಲ್ ಕೂಡ ಸಿಗದೇ ಇರುವಂತಹ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ತಮ್ಮ ಒಂದು ಯೂನಿವರ್ಸಿಟಿ ಇರಿದೆ. ಈ ಯೂನಿವರ್ಸಿಟಿಯಲ್ಲಿ ಉಳ್ಕೊಳ್ಳೋದಕ್ಕೂ ಏನಾದ್ರೂ ವ್ಯವಸ್ಥೆ ಇದೆಯಾ ಮಕ್ಕಳುಗಳಿಗೆ? ನಮ್ಮಲ್ಲಿ ಮುಖ್ಯ ಆವರಣದಲ್ಲಿ 2 ಹಾಸ್ಟೆಲ್ಗಳು ನಮ್ಮಲ್ಲಿದ್ದಾವೆ, ಮತ್ತೆ ರೈತರ ತರಬೇತಿ ಕೇಂದ್ರವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ. ಇನ್ನು 2 ಹಾಸ್ಟೆಲ್ಗಳು ಬರ್ತವೆ. ನಮ್ಮ ಕ್ಯಾಂಪಸ್ನಲ್ಲಿ ಮುಂದಿನ ದಿನಗಳಲ್ಲಿ 600 ವಿದ್ಯಾರ್ಥಿಗಳು ಉಳ್ಕೊಳ್ಳುವಂತ ವ್ಯವಸ್ಥೆ ಇದೆ. ಶಿವಮೊಗ್ಗ ಕ್ಯಾಂಪಸ್ ಅಲ್ಲಿ ಸುಮಾರು 800 ವಿದ್ಯಾರ್ಥಿಗಳಿಗೆ ನಮಗೆ ಅವಕಾಶ ಕಲ್ಪಿಸಿದ್ವಿ. ಮೂಡಿಗೆರೆಯಲ್ಲಿ ಸುಮಾರು 400 ವಿದ್ಯಾರ್ಥಿಗಳು, ಹಿರಿಯರಿನಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ನಾವು ಈಗಾಗಲೇ ಕಲ್ಪಿಸಿಕೊಡ್ತೇವೆ. ಆದರೆ ಕೊಡಗಿನ ಪೊನ್ನಂಪೇಟೆ ಮೊದಲು ನಮ್ಮತ್ರ ಇತ್ತು, ಈಗ ಮಂಡ್ಯಕ್ಕೆ ಹೋಗಿದೆ. ಅಲ್ಲೂ ಸಹ 300 ವಿದ್ಯಾರ್ಥಿಗಳನ್ನ ಉಳ್ಕೊಳ್ಳುವಂತ ವ್ಯವಸ್ಥೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ವಿಶ್ವದ 98% ರೆಸಿಡೆನ್ಶಿಯಲ್ ಕೋರ್ಸಸ್. ಆ ದೃಷ್ಟಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರು ಕೃಷಿಯನ್ನ ಪದವಿಗೆ ಬರ್ತಾರೆ ಅವರು ನಮ್ಮ ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳೇ ಉಳಿದು ಸಮಗ್ರವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅವರು ನಮ್ಮ ಉತ್ತಮ ಕೃಷಿ ಪದವೀಧರಾಗಲಿಕ್ಕೆ ಸಾಧ್ಯ ಅನ್ನೋ ಅಂಶವನ್ನು ತಮಗೆ ಹೇಳ್ತಾ ಇದ್ದೇನೆ. ಅಂದ್ರೆ ಹಗಲು ರಾತ್ರಿ ತಮ್ಮಲ್ಲಿಯೇ ಉಳಿದು ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ತಾವು ಕಲ್ಪಿಸ್ಕೊಟ್ಬಿಟ್ಟಿದ್ದೀರಿ. ಒಂದು ಡಾಕ್ಟರ್ ಆರ್ಸಿ ಜಗದೀಶ್ ಅವರೇ, ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ತಾವು ಮಾತನಾಡ್ತಾ ಇರಬೇಕಿದ್ರೆ ಪ್ರತಿ ಸೋಮವಾರ ರೈತರಿಗೆ ವಿಶೇಷವಾದಂತಹ ಕ್ಯಾಂಪ್ಗಳನ್ನ ಮಾಡ್ತೀವಿ ಅಂತಂದ್ರೆ ಆ ರೈತರು ಹೇಗೆ ಬರಬೇಕಾಗುತ್ತೆ ತಮ್ಮಲ್ಲಿ? ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ತೋಟಗಾರಿಕಾ ಇಲಾಖೆಗಳಿಗೆ, ಕೃಷಿ ಇಲಾಖೆಗಳಿಗೆ ನಾವು ಮೊದಲು ಒಂದು ಸರ್ಕ್ಯುಲರ್ ಅನ್ನು ಕಳಿಸ್ತೇವೆ. ನಮ್ಮಲ್ಲಿ ಸುಮಾರು 4,500 ರೈತರ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಿನ ಮುಖಾಂತರ ಪ್ರತಿಯೊಬ್ಬ ರೈತರಿಗೆ ಸಮಾಚಾರವನ್ನು ಮುಟ್ಟಿಸ್ತೀವಿ. ಆಸಕ್ತಿಯುಳ್ಳ ರೈತರು ಮತ್ತು ಅವರ ಬದುಕಿರುವ ರೈತರು ಸಹ, ಯಾರು ಪ್ರತಿ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅವರು ಸಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಪ್ರತಿ ಸೋಮವಾರ ಒಂದೊಂದು ವಿಚಾರದಲ್ಲಿ ನಾವು ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನ ಏರ್ಪಡಿಸಿರೋದ್ರಿಂದ ಅವರು ನಮಗೆ ಸಹಜವಾಗಿ ಬರ್ತಾರೆ. ಕೆಲವು ರೈತರು ಏನಾಗ್ತದೆ ಅಂದ್ರೆ, ಅವರು ಗುಂಪು ಅಂದ್ರೆ ಹಳ್ಳಿನಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವರು 50 ನಮ್ಮ ಹತ್ರ ಬರ್ತಾರೆ. ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಾವು ಇಮ್ಮಿಡಿಯೇಟ್ ಆಗಿ ನಾವು ಮಾಡ್ಕೊಡ್ತಾ ಇದ್ದೀವಿ. ಅಂದ್ರೆ ಈಗ ಒಬ್ಬ ರೈತ ತಮ್ಮಲ್ಲಿ ಬರಬೇಕು ಕ್ಯಾಂಪಸ್ ಗೆ ಅಂತಂದಾಗ ಏನೋ ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಕೋಬೇಕಾಗತ್ತಾ? ಅದು ರಿಜಿಸ್ಟ್ರೇಷನ್ ಏನಿಲ್ಲ, ನಮ್ಮ ವಿಸ್ತರಣ ಶಿಕ್ಷಣ ಘಟಕ ಅಂತ ಇದೆ ಮತ್ತು ವಿಸ್ತರಣ ನಿರ್ದೇಶನಾಲಯ ಅಂತಿದೆ. ಅಲ್ಲಿ ಬಂದು ಅವರು ನಮ್ಮ ನಿರ್ದೇಶಕರು ಮಾತಾಡಿ ಅವರು ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡ್ರೆ ತರಬೇತಿನ ನಮ್ಮ ಕೇಂದ್ರದಲ್ಲಾರೆ ಕೊಡ್ತೀವಿ. ಅವರು ಇಷ್ಟೇ ಪಡಲೇ ಅವರ ಹಳ್ಳಿಗಳಲ್ಲೂ ಸಹ ನಾವು ಅವರಿಗೆ ತರಬೇತಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗೇನೆ ತಮ್ಮ ಒಂದು ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿ ಬಹಳಷ್ಟು ಸಂಶೋಧನಾ ಕೇಂದ್ರಗಳು ಕೂಡ ದಾವಣಗೆರೆ ಇರಬಹುದು, ಚಿತ್ರದುರ್ಗ ಇರಬಹುದು, ಬೇರೆ ಬೇರೆ ಕೇಂದ್ರಗಳಲ್ಲಿದೆ, ಅವೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಈಗ ನಮ್ಮಲ್ಲಿ ಸುಮಾರು 12 ಸಂಶೋಧನಾ ಕೇಂದ್ರಗಳಿದ್ದಾವೆ, 8 ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಹೇಳ್ತವೆ. ಒಂದೊಂದು ಬೆಳೆಗಳ ಬಗ್ಗೆ ಒಂದೊಂದು ಸಂಶೋಧನಾ ಘಟಕ ಇದೆ. ಸೊ ಎಲ್ಲಾ ಕೇಂದ್ರಗಳಲ್ಲೂ ಸಹ, ಸಂಶೋಧನಾ ಕೇಂದ್ರಗಳಲ್ಲಿ ಪ್ರತಿಯೊಂದು ಒಂದೊಂದು ಸಂಶೋಧನಾ ಕೇಂದ್ರದಲ್ಲಿ ಒಂದೊಂದು ಬೆಳೆಗೆ ನಾವು ಪರಿಪೂರ್ಣವಾದ ಸಂಶೋಧನೆಯನ್ನ ನಾವು ಈಗ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನಾವು ಹಿರಿಯರು ಸಂಶೋಧನಾ ಕೇಂದ್ರದಲ್ಲಿ ಮಿಲ್ಲೆಟ್ಸ್ ಅಂದ್ರೆ ತೃಣಧಾನ್ಯಗಳ ಸಿರಿಧಾನ್ಯಗಳ ಬಗ್ಗೆ ಮತ್ತು ಶೇಂಗಾದ ಬಗ್ಗೆ ಮತ್ತು ಎಣ್ಣೆ ಬೀಜಗಳ ಬಗ್ಗೆ ಸಂಶೋಧನೆಯನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಕತ್ತಲೆಗೆ ಬಂದ್ರೆ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಮತ್ತು ಭತ್ತದಲ್ಲಿ ಮತ್ತು ಮೆಕ್ಕೆಜೋಳದ ಬಗ್ಗೆ ನಾವು ಹೆಚ್ಚಿನ ಸಂಶೋಧನೆಯನ್ನ ಮಾಡ್ತೀವಿ. ಶಿವಮೊಗ್ಗಕ್ಕೆ ಬಂದ್ರೆ ನಮ್ದು ಇದು ಟೊಬ್ಯಾಕೊ ರಿಸರ್ಚ್ ಸ್ಟೇಷನ್, ಟೊಬ್ಯಾಕೊ ಮತ್ತು ಸಮಗ್ರ ಕೃಷಿ ಪದ್ಧತಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅಂದ್ರೆ ಸಾವಯವ ಕೃಷಿ ಬಗ್ಗೆ ಸಂಶೋಧನೆಯನ್ನ ನಾವು ಇಲ್ಲಿ ಮತ್ತೆ ಭತ್ತದ ಬಗ್ಗೆ ಅತಿ ಹೆಚ್ಚಿನ ಸಂಶೋಧನೆ ಇಲ್ಲಿ ಮಾಡ್ತೀವಿ. ಅದೇ ನಮ್ಮ ಇರುವಕ್ಕೆ ಮುಖ್ಯ ಸಂಶೋಧನಾ ಕೇಂದ್ರದಲ್ಲಿ ನಾವು ಹೆಚ್ಚಾಗಿ ಹಣ್ಣಿನ ಬೆಳೆಗಳ ಬಗ್ಗೆ, ತೋಟಗಾರಿಕಾ ಬೆಳೆಗಳ ಬಗ್ಗೆ ಮತ್ತು ಅರಣ್ಯ ಬೆಳೆಗಳ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನ ನಾವು ಮಾಡ್ತೀವಿ. ಅದೇ ನಮ್ಮ ಮೂಡಿಗೆರೆಯಲ್ಲಿ ಸಾಂಬಾರು ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತೀವಿ. ನಮ್ಮ ಬೊಮ್ಮವದಲ್ಲಿ ಗೋಡಂಬಿ ಬೆಳೆಗಳ ಬಗ್ಗೆ ಸಂಶೋಧನೆ ಮತ್ತು ಭತ್ತದ ಕರಾವಳಿಯಲ್ಲಿ ಬೆಳೆಯುವ ಭತ್ತಗಳು ಮತ್ತು ಮೀನುಗಾರಿಕೆ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಉಳ್ಳಾಳ ಸಂಶೋಧನಾ ಕೇಂದ್ರದಲ್ಲಿ ನಾವು ಏಕವಾಗಿ ಗೋಡಂಬಿ ಬೆಳೆಗೆ ಸಮಗ್ರವಾದ ಸಂಶೋಧನೆಯನ್ನ ಮಾಡೋದ್ರಿಂದ ನಮ್ಮ ಇಡೀ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಪ್ರತಿಯೊಂದು ಅಥವಾ 2 ಬೆಳೆಗಳಿಗೆ ಸಮಗ್ರವಾದ ಸಂಶೋಧನೆಯನ್ನ ಈಗ ನಾವು ನಡೆಸ್ತಾ ಇದ್ದೇವೆ. ಅಂದ್ರೆ ಒಂದು ರೀತಿಯಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಅಂತಾನೆ ಹೇಳಬೇಕು. ಯಾವ ಕ್ಷೇತ್ರ ನಾವು ಬಿಟ್ಟಿಲ್ಲ, ಕೃಷಿ ತೋಟಗಾರಿಕೆ. ಮೀನುಗಾರಿಕೆಯಿಂದ ಹಿಡಿದು ಅಂದ್ರೆ ಆಹಾರ ಎಲ್ಲ ರೀತಿಯ ಆಹಾರ ಧಾನ್ಯಗಳ ಬಗ್ಗೆ ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ತರಕಾರಿ ಹಣ್ಣುಗಳ ಬಗ್ಗೆನೂ ಕೂಡ ಮಾಡ್ತಾ ಇದ್ದೀರಿ. ಒಂದು ರೀತಿಯ ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ಈಗ ನಾವು ಹೆಸರುಗಟ್ಟಾದ ಒಂದು ಸಂಶೋಧನಾ ಕೇಂದ್ರವನ್ನು ತಗೊಂಡಾಗ ಡಾಕ್ಟರ್ ಜಗದೀಶ್ ಅವರೇ, ಅವರು ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅರ್ಕಾ ಬ್ರ್ಯಾಂಡ್ ಅವರದ್ದು. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿಯನ್ನು ಕೂಡ ಏನಾದರೂ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀಯಾ? ಹೌದು, ನಾವು ನಮ್ಮ ಎಲ್ಲ ಉತ್ಪನ್ನಗಳನ್ನ ಸಹ್ಯಾದ್ರಿ ಬ್ರ್ಯಾಂಡ್ ಅನ್ನಡಿಯಲ್ಲಿ ನಾವು ಮಾರಾಟ ಮಾಡ್ತೀವಿ. ನಮ್ಮ ಯಾವುದೇ ತಳಿ ಬಿಡುಗಡೆ ಆದರೂ ಅದು ಸಹ್ಯಾದ್ರಿ ಅಂತ ಟ್ಯಾಗ್ ಲೈನ್ ಇರುತ್ತದೆ. ಅದೇ ರೀತಿ ನಮ್ಮ ಎಲ್ಲ ಕನ್ಸಾಶಿಯಂ ಆಗಿರ್ಬೋದು, ಜೀವಾಣುಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಎಲ್ಲವನ್ನೂ ಸಹ ಸಹ್ಯಾದ್ರಿ ಬ್ರ್ಯಾಂಡಿನ ಅಡಿಯಲ್ಲಿ ನಾವು ಮಾರಾಟ ಮಾಡ್ತೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 90 ಬೆಳೆಗಳಲ್ಲಿ 758 ಸಂಶೋಧನಾ ಪ್ರಾಜೆಕ್ಟ್ಗಳನ್ನು ನಾವು ಈಗ ನೋಡ್ತೇವೆ. ಇಷ್ಟೊಂದು ಪ್ರಾಜೆಕ್ಟ್ಗಳು ಯಾವ ವಿಶ್ವವಿದ್ಯಾಲಯಗಳಿಲ್ಲ, 90 ಬೆಳೆಗಳಲ್ಲಿ ನಾವು ಸಂಶೋಧನೆ ಮಾಡ್ತಿದ್ವಿ. ಮತ್ತೆ ಸಹ್ಯಾದ್ರಿ ಬ್ರ್ಯಾಂಡಿನ ಅಡಿಯಲ್ಲಿ ನಮ್ಮೆಲ್ಲ ಉತ್ಪನ್ನಗಳು, ಇವ ಜೇನುತುಪ್ಪ ಆಗಿರ್ಬೋದು, ಜೀವಾಣುಗಳಾಗಿರ್ಬೋದು, ಇವನ್ನ ಮೀನಿನ ಮರಿಗಳಾಗಿರ್ಬೋದು, ಪ್ರತಿಯೊಂದನ್ನು ಸಹ ನಮ್ಮ ಗೋಡಂಬಿ ಸಸ್ಯಗಳನ್ನ ಪ್ರತಿಯೊಂದನ್ನು ಸಹ ನಾವು ನಮ್ಮ ಸಹ್ಯಾದ್ರಿ ಬ್ರ್ಯಾಂಡಿನ ಅಡಿಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಸಹ್ಯಾದ್ರಿ ಬ್ರ್ಯಾಂಡ್ ಅಂತ ಹೇಳ್ಬಿಟ್ರಿ, ಇಲ್ಲಿ ನಮ್ಮ ಕೇಳುಗರಿಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು. ನಾನು ಯೂನಿವರ್ಸಿಟಿಯ ಬ್ರ್ಯಾಂಡ್, ಯಾಕೆಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾವುದೇ ಈ ತರ ಒಂದು ಬ್ರ್ಯಾಂಡ್ ಯೂನಿವರ್ಸಿಟಿಯಿಂದ ಬಂದಂತಹ ಸಮಯದಲ್ಲಿ ಫೇಲ್ಯೂರ್ ಇಸ್ ವೆರಿ ಲೆಸ್, ತುಂಬಾ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಬೀಜಗಳು ಸಿಗುತ್ತೆ, ಇಲ್ಲ ಆಹಾರ ವಸ್ತುಗಳು ಸಿಗುತ್ತೆ ಅಂತ ಹೇಳುವಾಗ ಇದನ್ನ ಓಪನ್ ಮಾರ್ಕೆಟ್ ನಲ್ಲಿ ಏನಾದರೂ ತಗೋಬಹುದಾ, ಇಲ್ಲ ಯೂನಿವರ್ಸಿಟಿಗೆ ಬಂದು ತಗೋಬೇಕಾ? ಈಗ ಹೆಚ್ಚಾಗಿ ನಾವು ಯೂನಿವರ್ಸಿಟಿ ನಮ್ಮ ಔಟ್ಲೆಟ್ ಅಲ್ಲೇ ಮಾರಾಟ ಮಾಡ್ತೀವಿ. ಯಾಕೆಂದ್ರೆ ನಮ್ದು ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ನಾವು ಅಷ್ಟು ಮಾರುಕಟ್ಟೆ ಬಗ್ಗೆ ಒಲವಿಲ್ಲ. ಅದು ನಮ್ಮಿಂದ ಯಾರು ಯಾರಾದರೂ ಪ್ರಾಡಕ್ಟ್ ಅನ್ನ ಖರೀದಿಸಲು ಇಚ್ಛೆ ಪಟ್ಟರೆ ನಾವು ಅವರಿಗೆ ಫ್ರಾಂಚೈಸ್ ಕೊಡ್ತೀವಿ. ಅವರು ನಮ್ಮಲ್ಲೇ ಬಂದು ಆ ವಸ್ತುಗಳನ್ನ ನಮ್ಮಲ್ಲೇ ಉತ್ಪಾದನೆ ಮಾಡಿ ಗುಣಮಟ್ಟವನ್ನು ಪರೀಕ್ಷೆ ಅವರು ನಮ್ಮ ಬ್ರ್ಯಾಂಡಿನಲ್ಲಿ ಇಲ್ಲ ಅವರ ಬ್ರ್ಯಾಂಡಿನಲ್ಲಿ ಮಾರೋ ಆ ಥರ ವ್ಯವಸ್ಥೆಯಿಂದ ನಾವು ಮಾಡ್ಕೊಳ್ಳೋದು. ಅದಕ್ಕೆ ಇನ್ಕ್ಯುಬೇಷನ್ ಸೆಂಟರ್ಸ್ನ ನಾವು ಓಪನ್ ಮಾಡಿದ್ದೀವಿ. ಸೊ ಇದನ್ನು ಸಹ ಮಾಡ್ಬೋದು. ಬಟ್ ಎಲ್ಲ ರೈತರಿಗೆ ಎಲ್ಲ ಜೀವಾಣುಗಳನ್ನ ಕೊಡೋ ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ನಾವು ಕೆಲವೊಂದು ಕಂಪನಿಗಳಿಗೆ ಅದನ್ನ ಫ್ರಾಂಚೈಸ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಇನ್ನು ಸಾಮಾನ್ಯವಾಗಿ ಹೇಳುವಂತಹದ್ದಿದೆ, ಎಲ್ಲ ಸಂಶೋಧನೆಗಳು ಬಂದಂತಹ ಸಮಯದಲ್ಲಿ ಪೇಟೆಂಟ್ ವಿಶ್ವದಾದ್ಯಂತ ಇರುವಂತಹ ಒಂದು ವ್ಯವಸ್ಥೆ. ನಮ್ಮ ಯೂನಿವರ್ಸಿಟಿಯು ಕೂಡ ಏನಾದ್ರೂ ಒಂದಿಷ್ಟು ಬ್ರ್ಯಾಂಡ್ಗಳಿಗೆ ಪೇಟೆಂಟ್ ಗಳನ್ನ ಮಾಡ್ಕೊಂಡಿದೀಯಾ? ಈಗಾಗಲೇ ನಮಗೆ 2 ಸಂಶೋಧನೆಗಳಿಗೆ ಪೇಟೆಂಟ್ ಸಿಕ್ಕಿದೆ. ಒಂದು ಮೆಣಸಿನಕಾಯಲ್ಲಿ ಆಂಟ್ರೋಜೆನೆಸಿಸ್ ಅಂತ ಡಬಲ್ ಎಪ್ಲಾಟ್ ಪ್ರೊಡಕ್ಷನ್ಗೆ ಒಂದು ಸಿಕ್ಕಿದೆ. ಆಮೇಲೆ ಶೇಂಗಾ ಸುಲಿಯುವ ಯಂತ್ರಕ್ಕೆ ನಮಗೆ ಪೇಟೆಂಟ್ ಸಿಕ್ಕಿದೆ. ಮತ್ತು ಈಗಾಗಲೇ ನಾವು ಉಳ್ಳಾಗಡ್ಡಿನ ಜುಟ್ಟು ಕತ್ತರಿಸುವ ಯಂತ್ರಕ್ಕೆ ನಾವು ಪೇಟೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೇವೆ. ಅಂದರೆ 2 ಪೇಟೆಂಟ್ ಸಿಕ್ಕಿದ್ದೇವೆ, ಇನ್ನು 4-5 ಪೇಟೆಂಟ್ಗಳು ನಾವು ಸಬ್ಮಿಟ್ ಮಾಡಿ ಪೈಪ್ಲೈನ್ ಇದ್ದೇವೆ. ಮತ್ತು ತೀರ್ಥಹಳ್ಳಿಯ ಕೆಂಪಡಿಕೆಗೆ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ, ಭೌಗೋಳಿಕವಾಗಿ ಅದನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮ್ಯಾಮ್ಕೋಸ್ ಜೊತೆಗೆ ನಾವು ಮಾಡ್ತಾ ಇದೀವಿ. ಅಂದ್ರೆ ಈ ರೀತಿಯಲ್ಲಿ ಪೇಟೆಂಟ್ ಕೂಡ ನಮ್ಮ ಯೂನಿವರ್ಸಿಟಿ ಸಿಕ್ಕಿದೆ. ನೀವು ಹೇಳಿದಾಗ 90 ಬೆಳೆಗಳಲ್ಲಿ 780 ಸಂಶೋಧನೆಗಳು ನಡೀತಾ ಇರೋದ್ರಿಂದ, ಈಗ ನಾನೊಬ್ಬ ರೈತ, ನನ್ನ ಜಮೀನಿನಲ್ಲಿ ನಿಮ್ಮೊಟ್ಟಿಗೆ ಟೈ ಅಪ್ ಆಗಿ ನಾನು ಏನಾದರೂ ಮಾಡಬಹುದು ಅಂತಂದ್ರೆ ಅದಕ್ಕೂ ಅವಕಾಶ ಇರುತ್ತಾ? ನೀವು ಮೊದಲಾಗಿ ನಮ್ಮನ್ನ ಸಂಪರ್ಕ ಮಾಡಬೇಕು. ನಿಮ್ಮ ತೋಟದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಅದಕ್ಕೆ ಸಮಸ್ಯೆಗಳಿಗೆ ನಾವು ಕೆಲವೊಂದು ಪ್ರಾಜೆಕ್ಟ್ಗಳ ಮುಖಾಂತರ ಸಂಶೋಧನೆ ಮಾಡಲಿಕ್ಕೆ ನಾವೊಂದು ತಂಡವನ್ನು ಮಾಡಿಕೊಂಡಿವಿ. ಇದೇ ಸಲುವಾಗಿ ಸುಮಾರು 100 ಎಕರೆ ಪ್ರದೇಶದಲ್ಲಿ 10 ತಾಲೂಕುಗಳಲ್ಲಿ ನಾವು ಅಡಿಕೆ ಸಂಶೋಧನೆ ಅಂದರೆ ಅಡಿಕೆ ಎಲೆ ಚುಕ್ಕೆ ರೋಗ ಮತ್ತು ಅಡಿಕೆ ಹಳದಿ ರೋಗದ ಬಗ್ಗೆ ನಾವು ರೈತರ ಹೊಲದಲ್ಲೂ ಸಹ ನಾವು ಪ್ರಯೋಗವನ್ನು ಮಾಡ್ತೇವೆ. ಕೆಲವೊಂದು ಡೆಮಾನ್ಸ್ಟ್ರೇಷನ್ಸ್ಗಳನ್ನು ಮಾಡ್ತೇವೆ. ಕೆಲವೊಂದು ಟೆಕ್ನಿಕ್ಗಳನ್ನು ರೈತರ ಹೊಲದಲ್ಲೇ ನಾವು ಪರೀಕ್ಷೆ ಮಾಡ್ತೇವೆ. ಅಂಥ ರೈತರು ಏನಾದರೂ ಮುಂದೆ ಬಂದರೆ ಅವರ ಹೊಲಗಳಲ್ಲಿ ಪರೀಕ್ಷೆ ಮಾಡುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಆಮೇಲೆ ಡಾಕ್ಟರ್ ಜಗದೀಶ್ ಅವರು, ನೀವು ಮಾಡ್ತಾ ಇರತಕ್ಕಂಥ ಇನ್ನೊಂದು ಅದ್ಭುತವಾದಂಥ ಕೆಲಸವನ್ನು ನಮ್ಮ ಕೇಳುವರಿಗೆ ಹೇಳಲೇಬೇಕು. ನಿಮ್ಮಲ್ಲಿ ಬಹಳಷ್ಟು ಸಂಶೋಧನಾ ಕೇಂದ್ರಗಳಿರುವಂಥ ಸಮಯದಲ್ಲಿ ಅಲ್ಲಿ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಿರುವಾಗ ಡ್ರೋನ್ ಮೂಲಕ ಸಿಂಪರಣೆಯ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾ ಇದ್ದೀರಿ. ಮಣ್ಣು ಪರೀಕ್ಷಣಾ ಕೇಂದ್ರಗಳ ಮುಖಾಂತರ ಮಣ್ಣನ್ನು ಪರೀಕ್ಷೆ ಮಾಡಿ ಅವರ ತೋಟಗಳಲ್ಲಿ ಯಾವ ಬೆಳೆಯನ್ನು ಬೆಳಿಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇರಬೇಕಲ್ವಾ? ಹೌದು, ಮೊದಲನೇದಾಗಿ ನಾವು ನಮಗೆ ಡ್ರೋನ್ ತರಬೇತಿ ಕೇಂದ್ರವನ್ನು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದ್ವಿ. ಪ್ರತಿ ಬ್ಯಾಚ್ನಲ್ಲಿ 48 ಯುವ ರೈತರನ್ನು ನಾವು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಕರೆಸ್ಬಿಟ್ಟು ಅವರಿಗೆ ಡ್ರೋನ್ ಪೈಲಟ್ ತರಬೇತಿಯನ್ನು ಸಹ ಕೊಡ್ತೇವೆ. ಈಗಾಗಲೇ 3 ಬ್ಯಾಚ್ ಡ್ರೋನ್ ತರಬೇತಿಯನ್ನು ನಾವು ಆಗಲೇ ಕೊಟ್ಟಿದ್ದೀವಿ. ಅದಲ್ಲದೆ ಡ್ರೋನ್ ಮೂಲಕ ಯಾವ ರೀತಿ ಸಿಂಪರಣೆ ಮಾಡಬೇಕು ಅನ್ನೋ ಸಹ ಪ್ರಾತ್ಯಕ್ಷತೆಯನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ ಕೊಡ್ತೀವಿ. ಈಗಾಗಲೇ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲೂ ಸಹ ಈಗ ಡ್ರೋನ್ ಬಳಕೆಯನ್ನ ಸಂಶೋಧನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಒಂದು ಡ್ರೋನ್ ಆಯ್ತು, ಆಮೇಲೆ ಮಣ್ಣು ಪರೀಕ್ಷೆ. ನಮ್ಮಲ್ಲಿ ಸುಮಾರು ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ನಾವು ಬಹಳ ಕಡಿಮೆ ದರದಲ್ಲಿ ಮಾಡಿಕೊಳ್ತೇವೆ. ಪ್ರತಿ ವರ್ಷ ನಮ್ಮ ಶಿವಮೊಗ್ಗ ಕೆವಿಕೆನಲ್ಲಿ ಸುಮಾರು 5,000 ಮಣ್ಣಿನ ಪರೀಕ್ಷೆಯನ್ನು ಮಾಡ್ತೇವೆ. ಒಟ್ಟಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 50,000 ಹೆಚ್ಚು ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ನಾವು ಯಶಸ್ವಿಯಾಗಿ ಹೋದ್ನ ವರ್ಷ ನಾವು ಮಾಡಿದ್ದೇವೆ. ಹೌದು, ಇದು ನಮ್ಮ ರೈತರಿಗೆ ಅತಿ ಪ್ರಮುಖವಾಗಿ ಬೇಕಾದಂತಹ ಒಂದು ಅಂಶ. ಅವನು ತೋಟವನ್ನು ಬಹಳಷ್ಟು ಇಟ್ಕೊಂಡ್ಬಿಟ್ಟಿರ್ತಾನೆ, ಜಾಗ ಇರುತ್ತೆ, ನನ್ನ ಜಾಗದಲ್ಲಿ ನಾನೇನು ಬೆಳಿಬಹುದು ಅನ್ನೋದೇ ಅವನಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ನಿಮ್ಮ ಬೆಳೆಯನ್ನ ಈ ತರ ತೆಗಿಬಹುದು, ಈ ಮಣ್ಣಿನಲ್ಲಿ ಈ ಬೆಳೆ ಬೆಳೆಯುತ್ತೆ ಅನ್ನೋಂತ ಒಂದು ಸಲಹೆಗಳನ್ನು ಕೂಡ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಹೋಗ್ತೀರಲ್ವಾ? ಹೌದು, ಯಾರು ರೈತರು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಬರ್ತಾರೆ ಮತ್ತು ನಮ್ಮ ಮಾರ್ಗದರ್ಶನಕ್ಕೆ ಕೇಳ್ಕೊಂಡು ಬರ್ತಾರೆ, ಅವರಿಗೆ ಅವರ ಮಣ್ಣಿನ ಆಧಾರದ ಮೇಲೆ ಅಲ್ಲಿಯ ವಾತಾವರಣದ ಮೇಲೆ ಮತ್ತು ಅಲ್ಲಿ ಸಿಗುವ ಸೌಲಭ್ಯಗಳು ಮತ್ತು ನೀರಾವರಿ ಸೌಕರ್ಯದ ಮೇಲೆ ಅವರು ಅವರ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆಯಬೇಕು ಅನ್ನುವ ಒಂದು ಮಾಹಿತಿಯನ್ನು ಅವರಿಗೆ ನಿರ್ದಿಷ್ಟವಾಗಿ ನಾವು ಕೊಡ್ತಾ ಬಂದಿದ್ದೇವೆ. ಮಾಹಿತಿ ಕೊಡುವುದು ಒಂದು ಕಡೆಯಲ್ಲಿ ಡಾಕ್ಟರ್ ಜಗದೀಶ್ ಅವರೇ, ಅದರೊಟ್ಟಿಗೆ ಪ್ರೋತ್ಸಾಹವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳಷ್ಟು ರೈತರುಗಳಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಿರ್ತಾವೋ? ಹೌದು, ಪ್ರತಿ ವರ್ಷ ನಾವು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ರೈತ ಪ್ರಶಸ್ತಿಯನ್ನ ಕೊಡ್ತೀವಿ. ಒಬ್ಬ ರೈತ ಪ್ರಶಸ್ತಿ, ಒಂದು ರೈತ ಮಹಿಳೆ ಅಂತ ಹೇಳಿ ಎರಡು ಪ್ರಶಸ್ತಿಗಳನ್ನ ಕೊಡ್ತೀವಿ. ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಕೃಷಿ ಮೇಳದಲ್ಲಿ ಕೊಡ್ತೀವಿ. 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ನಾವು ಪ್ರತಿ ವರ್ಷ ಆ ಪ್ರಶಸ್ತಿಯನ್ನ, ಈಗಾಗಲೇ ಅರ್ಜಿಯನ್ನು ಕೂಡ ಕರೆದಿದ್ದೀರಿ, ಅರ್ಜಿ ಸಲ್ಲಿಕೆ ಅವಕಾಶ ಕೂಡ ಇದೆ. ಪ್ರಗತಿಪರ ರೈತರಾದಂತವರು ತಮ್ಮ ಒಂದು ಅರ್ಜಿಯನ್ನು ಹಾಕಿ ಪ್ರಶಸ್ತಿಯನ್ನು ಕೂಡ ಪಡೆಯೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀರಿ. ಹೌದು, ಈ ಪ್ರಶಸ್ತಿಯನ್ನ ಪಡ್ಕೊಳ್ಳಿ ಅನ್ನೋದು ನಮ್ಮ ಆಶಯನೂ ಕೂಡ. ಹಾಗೇನೆ ಈ ಕೃಷಿ ಪ್ರೋತ್ಸಾಹಕ ಚಟುವಟಿಕೆಗೋಸ್ಕರವಾಗಿ ಕೃಷಿ ಮೇಳವನ್ನು ಕೂಡ ಮಾಡ್ತಿರ್ತಾವು? ಹೌದು, ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ ಅಲ್ಲಿ 27, 28, 29, 30 ನಾವು ಕೃಷಿ ಮೇಳವನ್ನ ಶಿವಮೊಗ್ಗ ನವಲೆ ಕ್ಯಾಂಪಸ್ ಅಲ್ಲಿ ಮಾಡಬೇಕು ಅಂತೇಳಿ ನಾವು ಆಸೆಯಿಂದ ಅದನ್ನ ಮಾಡ್ಕೊಂಡಿದ್ದೇವೆ. ಸೊ ಮುಂದಿನ ತಿಂಗಳು ಅದನ್ನ ನಾವು ಮಾಡಲಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತು ಎಲ್ಲಾ ಕಾಲೇಜುಗಳಿಗೂ ಸಹ ನಾವು ಕೃಷಿ ಮೇಳವನ್ನ ಪ್ರತಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ವಿ. ಇದು ನಮ್ದು ಒಂದೇ ವಿಶ್ವವಿದ್ಯಾಲಯ, ಎಲ್ಲಾ ಸಂಶೋಧನಾ ಕೇಂದ್ರಗಳು, ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು, ಎಲ್ಲಾ ಕಾಲೇಜುಗಳಲ್ಲೂ ಸಹ ನಾವು ಕೃಷಿ ಮೇಳವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಮುಖ್ಯವಾಗಿ ನಮ್ಮ ಮುಖ್ಯ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ನವಲೆ ಕಾಲೇಜಿನಲ್ಲಿ ನಾವು ಬಹಳ ದೊಡ್ಡ ಮಟ್ಟದ ಕೃಷಿ ಮೇಳವನ್ನ ಮುಂದಿನ ತಿಂಗಳು ನಾವು ಆಚರಿಸಲಿದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲ ರೀತಿಯ ಜನರು ಕೂಡ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ, ಮಳಿಗೆಗಳನ್ನ ಹಾಕೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಿರ್ತಾವು? ಹೌದು, ಸುಮಾರು ನಮಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. 400 ಹೆಚ್ಚು ಮಳಿಗೆಗಳನ್ನು ನಾವು ಅಲ್ಲಿ ಮಾಡ್ತೀವಿ. ಅಲ್ಲಿ ನಾವು ಪ್ರತಿಯೊಬ್ಬ ಅಂದ್ರೆ ಈಗ ಗೊಬ್ಬರದ ಮಾರೋರು, ಬೀಜ ಮಾರೋರು, ಸಲಕರಣೆಗಳನ್ನ ಮಾಡೋರು, ಎಫ್ ಪಿ ಒಗಳು, ಸ್ವಸಹಾಯ ರೈತ ಸ್ತ್ರೀಶಕ್ತಿ ಕೇಂದ್ರಗಳು ಮತ್ತು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಸಂಶೋಧನಾ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಬೇರೆ ವಿಶ್ವವಿದ್ಯಾಲಯಗಳ ಎಲ್ಲ ಸಂಶೋಧನಾ ಕೇಂದ್ರಗಳು ಸಹ ಈ ಕೃಷಿ ಮೇಳದಲ್ಲಿ ಮಳಿಗೆಯನ್ನ ತೆರೀತವೆ ಮತ್ತು ರೈತರಿಗೆ ಅನೇಕ ಮಾಹಿತಿಗಳನ್ನ ಕೊಡ್ತವೆ. ರೈತರು ಅಲ್ಲಿ ಬಂದು ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬೆಳೆಯತಕ್ಕಂತ ಬೆಳೆಯನ್ನು ನೋಡಬಹುದು ಮತ್ತು ಮಾಹಿತಿಯನ್ನ ಅತ್ಯುಮ ಅವಶ್ಯಕವಾಗಿರುವಂತ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಹೌದು, ರೈತರ ಮಳಿಗೆಗಳನ್ನ ಇಟ್ಕೊಂಡು ಒಂದೇ ರೀತಿಯಲ್ಲಿ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡೋದಕ್ಕೂ ಅವಕಾಶವನ್ನ ಕೊಡ್ತೀರಿ. ಅದು ಈಗ ಯುವ ರೈತರು ಯಾರ್ಯಾರು ಅವರು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ, ನಮ್ಮ ಉತ್ಪನ್ನಗಳನ್ನು ಅವರು ತಯಾರು ಮಾಡಿದ್ರೆ, ನಮ್ಮ ಮಾರ್ಗದರ್ಶನದಲ್ಲಿ ಅವರು ಏನಾರ ಹೊಸ ಹೊಸ ವಸ್ತುಗಳನ್ನ ಅವರು ತಯಾರು ಮಾಡಿದ್ರೆ ಅದನ್ನ ಸಹ ನಮ್ಮ ಕೃಷಿ ಮೇಳದಲ್ಲಿ ಮಾರುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ವರ್ಷಕ್ಕೊಂದು ಈ ರೀತಿಯ ಕೃಷಿ ಮೇಳ ಆಯ್ತು, ಆಗಾಗ ಮಾವು ಮೇಳ, ಹಲಸು ಮೇಳ ಇವನ್ನೆಲ್ಲವನ್ನ ನಡೆಸ್ತಾ ಇರ್ತೀರಲ್ಲ ತಾವು? ಹೌದು, ಬೇಸಿಗೆನಲ್ಲಿ ಏನಾಗ್ತದೆ, ಹಣ್ಣು ಹಂಪಲುಗಳು ಬಹಳ ಇರ್ತದೆ. ಹಾಗಾಗಿ ನಾವು ಹಣ್ಣು ಹಂಪಲು ಮೇಳಗಳನ್ನ ಮಾಡ್ತೀವಿ. ಯಾಕಂದ್ರೆ ಮಾವು ಒಂದ್ಸರಿ ಬರ್ತದೆ, ಹಲಸು ಒಂದ್ಸರಿ ಬರ್ತದೆ, ಬೇರೆ ಬೇರೆ ಬೆಳೆಗಳು ಬರೋದ್ರಿಂದ ಮಾವು ಮತ್ತು ಹಣ್ಣಿನ ಮೇಳನ ಬೇಸಿಗೆಯಲ್ಲಿ ಮಾಡ್ತೀವಿ, ಮತ್ತೆ ಹೂವಿನ ಮೇಳಗಳನ್ನ ಬೇರೆ ಸಮಯದಲ್ಲಿ ಮಾಡ್ತೀವಿ, ಮತ್ತೆ ಈ ತರ ಬೇರೆ ಬೇರೆ ಪ್ರಾಡಕ್ಟ್ ವೈಸ್ ಸಹ ಮೇಳಗಳನ್ನ ಮುಖ್ಯ ಸಂಶೋಧನಾ ಕೇಂದ್ರ ಮತ್ತು ಬೇರೆ ಕಡೆ ಸಹ ನಾವು ಮಾಡ್ತಾ ಇದೀವಿ. ಅಂದ್ರೆ ಯಾವ್ಯಾವಾಗ ಯಾವ್ಯಾವ ಮೇಳ ನಡೆಯುತ್ತೆ ಅಂತ ನಮ್ಮ ವೆಬ್ಸೈಟ್ಗೆ ಹೋಗಿ ತಿಳ್ಕೊಬಹುದು ಅವರು? ಈಗ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಈಗ ನಮ್ಮ ಮುಂದಿನ ಕೃಷಿ ಮೇಳದಿದೆ, ನಮ್ಮ ಬ್ರಹ್ಮಾವರ ಕೃಷಿ ಮೇಳದಿದೆ, ಮೂಡಿಗೆರೆ ಕೃಷಿ ಮೇಳದಿದೆ, ಮತ್ತು ಇರುವಕ್ಕಿನಲ್ಲಿ ಇನ್ನೂ ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ನಾವು ವೆಬ್ಸೈಟ್ ಅಲ್ಲಿ ನೀವು ತಾವು ನೋಡಬಹುದು. ವೆಬ್ಸೈಟ್ ನಲ್ಲಿ ನೋಡಬಹುದು ಅಂತಂದಾಗ ವೆಬ್ಸೈಟ್ ಯಾವ ವೆಬ್ಸೈಟ್ ಹೋಗ್ಬೇಕಾಗುತ್ತೆ? ನಮ್ದು ವೆಬ್ಸೈಟ್ ಅಂತ ಹೇಳಿ UAHS.edu.in ಅಂತ ಒಂದು ವೆಬ್ಸೈಟ್ ಅನ್ನು ನೋಡಿದ್ರೆ ನಮ್ಮೆಲ್ಲ ಸಮಗ್ರ ಮಾಹಿತಿಗಳು ಸಿಗ್ತದೆ. ಅಂದ್ರೆ ಅದೇ ರೀತಿಯಲ್ಲಿ ಪತ್ರಿಕೆಯನ್ನು ಹೊರಗೆ ತರ್ತೀರಿ? ನಮ್ದು ನೇಗಿಲ ಮಿಡಿತ ಅನ್ನೋ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ನಾವು ಹೊರತರ್ತೀವಿ. ಅಲ್ಲಿ ನಮ್ಮ ಸಂಶೋಧನೆಗಳು ಮತ್ತು ರೈತರ ಆವಿಷ್ಕಾರಗಳು ಹೊಸ ಹೊಸ ವಿಚಾರಗಳಿಗೆ ನೇಗಿಲ ಮಿಡಿತ ಅನ್ನುವ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ನಾವು ತಂದು ಸುಮಾರು 2,500 ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಿರಲ್ಲ, ಅದು ಈಗ ಅದರ ಮೂಲಕ ನಡೀತಾ ಇದೆ. ಒಂದಿದೆ ಡಾಕ್ಟರ್ ಜಗದೀಶ್ ಅವರೇ, ನಂದೊಂದು ಮನವಿ, ಈ ಒಂದು ನೇಗಿಲ ಮಿಡಿತ ಪತ್ರಿಕೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದೊಂದು ಹಾರ್ಡ್ ಕಾಪಿ ಒಂದು ಪತ್ರಿಕೆ ಮುಖಾಂತರ ಬೇಕು ಅಂತಂದ್ರೆ? ಅದು ನಾವು ಈಗ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡ್ತಿದೀವಿ. ಅದನ್ನ ಎಲ್ಲವನ್ನೂ ಸಹ ನಾವು ಆರ್ಚಿವ್ಸ್ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲೂ ಸಹ ನಾವು ಇನ್ಮೇಲೆ ಅದು ಸಾಫ್ಟ್ ಕಾಪಿ ಸಿಗುವಂತ ವ್ಯವಸ್ಥೆಯನ್ನ ತಮ್ಮ ಸಲಹೆಯನ್ನು ಸ್ವೀಕರಿಸಿ ಅದನ್ನ ಮಾಡ್ತೀನಿ ಅಂತ ಹೇಳ್ತೇನೆ. ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ ಅವರು ಸಾಫ್ಟ್ ಕಾಪಿ ಸಿಕ್ಕಿದ್ರೆ ಈ ಪತ್ರಿಕೆ ಇಲ್ಲ ಅಂತಂದ್ರೆ ಹಿಂದಿನ ಪತ್ರಿಕೆಯನ್ನು ಓದ್ಕೋಬಹುದು, ಆರ್ಕೈವಲ್ ಇದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಅದು ಬಹಳಷ್ಟು ಅತ್ಯಮೂಲ್ಯವಾದಂತಹ ಆರ್ಟಿಕಲ್ ಗಳನ್ನ ಒಳಗೊಂಡಿರುವಂತಹದ್ದು ಪತ್ರಿಕೆ. ಯಾಕಂದ್ರೆ ನಮ್ಮ ನೇಗಿಲ ಮಿಡಿತ ಕಾರ್ಯಕ್ರಮ ನಮ್ಮ ಕೇಳುಗರಿಗೆ ಗೊತ್ತು, ಆಕಾಶವಾಣಿದ್ದು ತಮ್ಮ ಸಹಯೋಗದಲ್ಲಿ ನಡೀತಾ ಇರುವಂತಹದ್ದು. ತಮ್ಮ ವಿಜ್ಞಾನಿಗಳು ಕೇವಲ ಮಾತನಾಡೋದಷ್ಟೇ ಅಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ಫೋನ್ ನಂಬರ್ ಅನ್ನು ಕೊಟ್ಟು ಅವರಿಗೆ ಯಾವುದೇ ರೀತಿಯ ಒಂದು ರೈತರಿಗೆ ಸಲಹೆ ಬೇಕು ಅಂದ್ರೆ ಆ ಸಲಹೆಯನ್ನು ಕೂಡ ಕೊಡ್ತಾ ಇರುವಂತಹದ್ದು ನಿಜಕ್ಕೂ ಶ್ಲಾಘನೀಯವಾದಂತಹ ಒಂದು ಅಂಶ ಡಾಕ್ಟರ್ ಜಗದೀಶ್ ಅವರೇ. ಅದಕ್ಕಾಗಿ ನಾನು ಮೊದಲನೇದಾಗಿ ಆಕಾಶವಾಣಿ ಭದ್ರಾವತಿಯನ್ನ ನಮ್ಮ ವಿಶ್ವದ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಪ್ರತಿ ದಿವಸ 90,00,000 ಅದನ್ನು ರೈತರು ಕೇಳ್ತಾರೆ. ಅದು ಫೋನ್ ನಂಬರ್ ತಗೊಂಡು ನಮಗೆ ಎವ್ರಿಡೇ ಏನಾಗ್ತದೆ, 5,000-6,000 ಫೋನ್ಗಳು ನಮಗೆ ಬರ್ತವೆ. ಸೊ ಇದೊಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ನೇಗಿಲ ಮಿಡಿತ ಬೆಳಗ್ಗೆ 5 ನಿಮಿಷಗಳ ಕಾಲ ಭದ್ರಾವತಿ ಆಕಾಶವಾಣಿ ಕೇಂದ್ರ ಬಿತ್ತರವಾಗುವುದು ಬಹಳಷ್ಟು ಓದುಗರುಗಳನ್ನ ಹುಟ್ಟುವಾಗಿದೆ. ಅದು ನಮ್ಮ ಹೆಮ್ಮೆಯ ಕಾರ್ಯಕ್ರಮ, ಅದಕ್ಕೆ ನಾನು ತಮ್ಮನ್ನ ಅಭಿನಂದಿಸ್ತೇನೆ. ಅಲ್ಲ, ನಮ್ಮ ಒಂದು ಸಹಯೋಗದಲ್ಲಿ ತಾವು ಬಂದಿದ್ದೀರಿ, ಅದಕ್ಕ ಮುಖಾಂತರ ನಾವು ನಮ್ಮ ರೈತರಿಗೆ ತಮ್ಮ ಒಂದು ವಿಜ್ಞಾನಿಗಳ ಮಾತನ್ನ ನೇರವಾಗಿ ಕೇಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ತಮ್ಮ ಒಂದು ಪ್ರಯತ್ನ ಈಗ ಯೂಟ್ಯೂಬ್ ಪಾಡ್ಕಾಸ್ಟ್ ಗಳನ್ನು ಕೂಡ ಮಾಡ್ತಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀನಿ. ಹೌದು, ಈಗ ನಮ್ಮ ಪ್ರಾಯೋಗಿಕವಾಗಿ ನಾವು ಯೂಟ್ಯೂಬ್ ಅಲ್ಲಿ ಹೆಚ್ಚಿನ ಪ್ರಸಾರವನ್ನು ಮಾಡಬೇಕು ಅಂತ ಇಷ್ಟ ಇದೆ. ಈಗ ನೇಗಿಲ ನಾದ ಎನ್ನುವ ಒಂದು ಯೂಟ್ಯೂಬ್ ಅನ್ನು ನಾವು ಸ್ಟಾರ್ಟ್ ಮಾಡಿದೀವಿ. ಅಲ್ಲಿ ಪ್ರತಿ ವಿಚಾರಗಳ ಬಗ್ಗೆ ಹೊಸ ಹೊಸ ಪ್ರತಿ ವಾರ ಒಂದೊಂದು ಹೊಸ ಹೊಸ ವಿಚಾರಗಳ ಬಗ್ಗೆ ಸುಮಾರು 10-13 ನಿಮಿಷಗಳ ಒಂದು ಯೂಟ್ಯೂಬ್ಗಳನ್ನು ಬಿಡುಗಡೆ ಮಾಡ್ತಿದ್ದೀವಿ. ಅದೇ ಒಳ್ಳೊಳ್ಳೆ ರೈತರು, ಒಳ್ಳೆಯ ವಿಜ್ಞಾನಿಗಳು, ವಾಗ್ಮೆಗಳಿಂದ ನಾವು ಪಾಡ್ಕಾಸ್ಟ್ ಅನ್ನು ಸಹ ನಾವು ಈಗ ಬಿತ್ತರ ಮಾಡ್ತೀವಿ. ಅದು ಸಹ ನಮ್ಮ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ನಾನು ವಿಶ್ವವಿದ್ಯಾಲಯ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಷ್ಟೆಲ್ಲ ಮಾತಾಡ್ಬಿಟ್ಟು ಡಾಕ್ಟರ್ ಜಗದೀಶ್ ಅವರೇ, ಈಗ 1-2 ನಿಮಿಷ ತಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದ್ರೆ, ತಾವು ಯಾವ ರೀತಿ ರೈತರಾಗಿದ್ರಿ ಆರಂಭದಲ್ಲಿ? ಆರಂಭದಲ್ಲಿ ನಾನು ಒಬ್ಬ ರೈತನ ಮಗ. ನಾನು ಶಿವಮೊಗ್ಗ ಜಿಲ್ಲೆ ಮೇಲ್ನಾನ್ಸಹಳ್ಳಿ ಗ್ರಾಮದ ಸಿಆರ್ ಚಂದ್ರಶೇಖರಪ್ಪ ನಮ್ಮ ತಂದೆ ಹೆಸರು, ಪಾರ್ವತಮ್ಮ ನಮ್ಮ ತಾಯಿ ಹೆಸರು. ಮೂಲವಾಗಿ ನಾವು ಕೃಷಿ ಕುಟುಂಬದಿಂದ ಬಂದವರು. ನಾನು ಮೊದಲಿಂದ ಸಹ ಕೃಷಿಯಲ್ಲಿ ಬಹಳ ಆಸಕ್ತಿ. ಮೊದಲಿಂದಲೂ ಸಹ ನಮ್ಮದು ಭತ್ತದ ಗದ್ದೆನಲ್ಲಿ ಕೆಲಸ ಮಾಡಿದ ಅನುಭವ, ತೋಟದಲ್ಲಿ ಅನುಭವ ಅಂದರೆ ಅಡಿಕೆ ತೋಟ, ಬಾಳೆ ತೋಟ, ತೆಂಗಿನ ತೋಟ ಇರೋದ್ರಿಂದ, ಮತ್ತು ನಾವು ಸಹ ಮಾವು ಮತ್ತು ಸಪೋಟ ಗಿಡಗಳನ್ನು ಹಾಕಿರಿಂದ ಒಂದು ಭಾಳ ಒಂದು ಆಸಕ್ತಿ ನನಗೆ ಕೃಷಿನಲ್ಲಿ ಬಂತು. ಮುಂದೆ ನಾನು BSc ಅಗ್ರಿಕಲ್ಚರ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ, MSc ಅಗ್ರಿಕಲ್ಚರ್ನ ಮಾಡಿದೆ, PhDನ ಧಾರವಾಡ ವಿಶ್ವವಿದ್ಯಾಲಯ ಮಾಡಿದೆ. ಸುಮಾರು ಬಹಳಷ್ಟು ಬೆಳೆಗಳಲ್ಲಿ ನಾನು ತಳಿ ತಜ್ಞನಾಗಿ ಕೆಲಸ ಮಾಡಿ ಸುಮಾರು 26 ತಳಿಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಸೋಯಾಬೀನ್ ಆಯಿತು, ಮೆಣಸಿನಕಾಯಿ ಆಯಿತು, ಸಿರಿಧಾನ್ಯಗಳ ಬಗ್ಗೆ ಮತ್ತು ಕೆಲವು ತರಕಾರಿಗಳ ಬಗ್ಗೆ ಹೊಸ ಹೊಸ ತಳಿಗಳನ್ನು ಕಂಡುಹಿಡಿದು ನಾನು ಈಗಾಗಲೇ ರೈತರಿಗೆ ಕೊಟ್ಟಿದ್ದೀನಿ. ಇದು ನನ್ನ ಒಳ್ಳೆ ಸ್ವಲ್ಪ ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಆದರೆ ಈ ಒಂದು ಸಾಧನೆಯ ಸಾರ್ಥಕ್ಯ ಈಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಕೂಡ ವಿವಿಧ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡೋದಕ್ಕೆ ಸಾಧ್ಯ ಆಯ್ತಲ್ವಾ? ಹೌದು, ಸಾಧ್ಯವಾಯ್ತು. ಯಾಕೆಂತ ಹೇಳಿದ್ರೆ ರೈತರು ನಮ್ಮ ಹತ್ರ ಬಹಳಷ್ಟು ಜನ ಬರ್ತಾರೆ, ಅವರು ಹೊಲಗಳಿಗೆ ಕರೀತಾರೆ, ಪ್ರೋಗ್ರಾಮ್ಗೆ ಕರೀತಾರೆ. ನಾನು ಯಾವುದೇ ಹೊಲಗಳಿಗೆ ಕರೆದ್ರೆ ಹೋಗ್ತೇನೆ, ಅವರ ಪ್ರೋಗ್ರಾಮ್ಗಳಿಗೆ ಕರೆದ್ರೆ ಹೋಗ್ತೇನೆ, ಅವರ ಜೊತೆಗೆ ಒಳ್ಳೆ ಸಂಭಾಷಣೆಯನ್ನು ಮಾಡ್ತೇನೆ. ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದರೆ ಅವ್ರನ್ನ ಆಧಾರ ಸ್ವೀಕರಿಸಿ ಅವರೆಲ್ಲ ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸೂಕ್ತವಾದ ನಮ್ಮ ತಾಂತ್ರಿಕವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಸಾರ್ಥಕವಾಗಿದೆ ಅನ್ನೋದು ನನ್ನ ಅನಿಸಿಕೆ. ಹೌದು, ತಾವು ಒಂದು ರೈತರ ಮಗನಾಗಿ, ಮಣ್ಣಿನ ಮಗನಾಗಿ, ಮಣ್ಣಿನಲ್ಲಿಯೇ ಈಗ ನಾನು ಆರಂಭದಲ್ಲಿ ಹೇಳ್ತಿದ್ದಾಗಲೇ ಅತ್ಯಂತ ಸಮೃದ್ಧವಾದಂತಹ ಒಂದು ಇರುವಕ್ಕಿಯಂತಹ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಮಲೆನಾಡಿನಲ್ಲೇನೆ ಜೀವನವನ್ನ ಕಳೀತಾ ಇದ್ದೀರಿ ಡಾಕ್ಟರ್ ಜಗದೀಶ್ ಅವರೇ. ಇದೇ ರೀತಿಯಲ್ಲಿ ನಮ್ಮ ಎಲ್ಲ ಕೇಳುಗರು ಕೂಡ ನಿಮ್ಮ ಒಂದು ವಿಶ್ವವಿದ್ಯಾನಿಲಯ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಫಲಾನುಭವಿಗಳಾಗಲಿ, ಹೆಚ್ಚು ಹೆಚ್ಚು ರೈತರು ಆಸಕ್ತಿಯನ್ನು ಬೆಳೆಸಿಕೊಂಡು ಆಧುನಿಕ ಕೃಷಿಯಲ್ಲಿಯೂ ಕೂಡ ತಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಯೂನಿವರ್ಸಿಟಿಯ ಒಂದಿಷ್ಟು ಕೈಗಾರಿಕೆಗಳಿಗೆ ಅವರು ಕೂಡ ಕೈ ಜೋಡಿಸಲಿ ಅನ್ನೋದು ನಮ್ಮ ಆಶಯ. ಆಯ್ತು, ಒಳ್ಳೇದು. ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದೆ, ಇನ್ನು ಹೆಚ್ಚಿನ ಮಟ್ಟದ ಸಂಶೋಧನೆ ಮತ್ತು ವಿಸ್ತರಣೆಯನ್ನು ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಕೇಳುಗರಿಗೆ ನಾನು ಹೇಳೋದಂತ ಹೇಳಿದ್ರೆ, ತಾವೆಲ್ಲರೂ ಸಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದ್ಸರಿ ಭೇಟಿ ನೀಡಬೇಕು. ಸಮಸ್ಯೆಗಳನ್ನು ನಾವು ಆಲಿಸ್ತೀವಿ, ಅದಕ್ಕೆ ಸಮಸ್ಯೆಗಳ ಪರಿಹಾರನ ಕೊಡ್ತೀವಿ. ಸೊ ಮುಖತಃ ಭೇಟಿಯಾಗಿ ನಾವು ಚರ್ಚೆಗಳನ್ನು ಮಾಡಿದರೆ, ವಿಶ್ವವಿದ್ಯಾಲಯಕ್ಕೆ ನಮ್ಮ ನಿಮ್ಮ ಸಹಕಾರ ಇದ್ರೆ ಇನ್ನು ಹೆಚ್ಚಿನ ಮಟ್ಟದ ಸಂಶೋಧನೆ ಮಾಡಲಿಕ್ಕೆ ಮತ್ತು ರೈತರಿಗೆ ವಿಸ್ತರಣೆ ಮಾಡಲಿಕ್ಕೆ ಮತ್ತು ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ರೈತರಿಗೆ ತಲುಪಿಸ್ಲಿಕ್ಕೆ ಭಾಳ ಸಹಾಯ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲ ರೈತ ಬಾಂಧವರು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳನ್ನು, ಕೃಷಿ ವಿಜ್ಞಾನ ಕೇಳೋದನ್ನು ಮತ್ತು ಕಾಲೇಜುಗಳನ್ನು ಸಂಪರ್ಕಿಸಿ ಅವರಿಗೆ ಏನು ಬೇಕಾದ ಮಾಹಿತಿಯನ್ನು ಅವರು ಪಡಿಬಹುದು ಅನ್ನೋದು ನನ್ನ ಆಸೆ. ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ, ಪದಾರ್ಥಗಳನ್ನ, ಬೀಜಗಳನ್ನ, ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ, ಜೇನುತುಪ್ಪವನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಆ ದೃಷ್ಟಿಯಿಂದ ರೈತ ಬಾಂಧವರು ಈ ನಿಟ್ಟಿನಲ್ಲಿ ಅವರು ನಮ್ಗೆ ಇನ್ನೂ ಸಹ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಇದೆ, ಬೇಕಾದ್ರೆ ಇನ್ನೊಂದ್ಸರಿ ನೆನಪು ಮಾಡಬಹುದ, UAHS.edu.in. ಇಲ್ಲಿ ಹೋದ್ರೆ ನಮ್ಮ ವಿಶ್ವವಿದ್ಯಾನಿಲಯ ಸಂಪೂರ್ಣ ಮಾಹಿತಿಯನ್ನ ತಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾನೆ. ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರೊಂದಿಗೆ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಸಾಮಾನ್ಯವಾಗಿ ನಾವು ರೈತ ಬಾಂಧವರು ಎಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು ರೂಢಿಯಲ್ಲಿದೆ. ಉದಾಹರಣೆಗೆ ನಾವು ಯೂರಿಯಾ, ಪೊಟ್ಯಾಶು ಅಥವಾ ಸೂಪರ್ ಈ ಗೊಬ್ಬರಗಳನ್ನ ಬಳಸ್ತೀವಿ, ಅಥವಾ ಲಘು ಪೋಷಕಾಂಶದ ಗೊಬ್ಬರಗಳನ್ನು ಬಳಸ್ತಾ ಇದೀವಿ. ಸೊ ಈಗ ಇನ್ನೊಂದು ಹೆಜ್ಜೆ ಮುಂದೆ ಈ ನ್ಯಾನೋ ಗೊಬ್ಬರಗಳಂತ ಈಗ ಮಾರ್ಕೆಟಲ್ಲಿ ತುಂಬಾನೇ ಬರ್ತಾ ಇದ್ದಾವೆ. ಮತ್ತೆ ಈಗ ಸೊ ಈ ದೃಷ್ಟಿಯಲ್ಲಿ ಈ ನ್ಯಾನೋ ಗೊಬ್ಬರಗಳಂದ್ರೆ ತುಂಬಾನೇ ಸಣ್ಣಕ್ಕಿರ್ತದೆ ಆ ಅರಳುಗಳು, ಆಮೇಲಿಂದ ಅದು ತುಂಬಾನೇ ಎಫೆಕ್ಟಿವ್ ಇರ್ತವೆ. ನೋಡ್ತಕ್ಕಂಥದ್ದಂದ್ರೆ ಅದು ಸಣ್ಣ ಕಣಗಳಿರ್ತವೆ, ಆದ್ರೆ ಸಿಂಪಡಣೆ ಮಾಡಿದಾಗ ಅದು ತುಂಬಾನೇ ಎಫೆಕ್ಟಿವ್ ಆಗಿ ಅದು ಬೆಳೆ ತಗೊಳತ್ತೆ. ಈ ದೃಷ್ಟಿಯಲ್ಲಿ ಈ ನ್ಯಾನೋ ಗೊಬ್ಬರಗಳ ಪ್ರಮಾಣ ತುಂಬಾನೇ ಒಂದು ಅರ್ಧ ಕೆಜಿ ಅಥವಾ 1 ಕೆಜಿ ಅಷ್ಟು ನಮಗೆ 1 ಎಕರೆಗೆ ಬೇಕಾಗತ್ತೆ. ಅದರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಇದು ಗೊಬ್ಬರಗಳನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ, ನಾವು ಸಾಮಾನ್ಯವಾಗಿ ನಾವು ಈ ಸಿಂಪಡಣೆ ಮಾಡ್ತಕ್ಕಂತ ಈಗ ಔಷಧಿಗಳ ಸಿಂಪಡಣೆ ಮಾಡ್ತೀವಲ್ಲ, ಆ ತರ ಸಿಂಪಡಣೆ ಬೆಳೆಗೆ ಮಾಡುವುದು ಸೂಕ್ತ. ಅಥವಾ ಡ್ರಿಪ್ಪುಗಳಲ್ಲಿ ನಾವು ಈ ನ್ಯಾನೋ ಗೊಬ್ಬರಗಳನ್ನು ಹಾಕಿ ಡ್ರಿಪ್ಪಿನ ಮುಖಾಂತರ ಬೆಳೆಗೆ ಕೊಡ್ತಕ್ಕಂಥದ್ದು. ಅದೇ ತರ ನಮಗೆ ಈ ಸ್ಪ್ರಿಂಕ್ಲರ್ ಬಳಸ್ತಕ್ಕಂತ ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ಟುಗಳಲ್ಲಿ ಹಾಕಿ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಅದನ್ನ ಬೆಳೆಗೆ ಎಲೆಗಳ ಮೇಲೆ ಬೀಳೋ ಹಾಗೆ ನಾವು ನೋಡ್ತಕ್ಕಂಥದ್ದು. ಸೊ ಈ ದೃಷ್ಟಿಯಲ್ಲಿ ತುಂಬಾನೇ ಈಗ ಇತ್ತೀಚಿನ ದಿನಗಳಲ್ಲಿ ಈ ನ್ಯಾನೋ ಗೊಬ್ಬರಗಳ ಉತ್ಪಾದನೆಯೂ ಆಗ್ತಾ ಇದೆ. ಮಾರ್ಕೆಟ್ ಕೆಲವು ಭಾಗದಲ್ಲಿ ಸಿಗತ್ತೆ, ಕೆಲವು ಭಾಗದಲ್ಲಿ ಅಷ್ಟು ಸಿಗ್ತಾ ಇಲ್ಲ. ಈ ದೃಷ್ಟಿಯಲ್ಲಿ ರೈತರು ಇನ್ನು ನ್ಯಾನೋ ಗೊಬ್ಬರಗಳನ್ನ ಬಳಸಿದ್ದೆ ಆದಲ್ಲಿ ನಮ್ಮ ಖರ್ಚು ತುಂಬಾ ಕಡಿಮೆ, ಅಂದ್ರೆ ಅದನ್ನ ತಗೊಳ್ತಕ್ಕಂತ ಖರ್ಚು ಅಂದ್ರೆ ಕಡಿಮೆ ರೇಟ್ ಅಲ್ಲಿ ಸಿಗ್ತವೆ. ಅದೇ ತರ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಬೇರೆ ಈ ಯೂರಿಯಾ ಇವನ್ನು ಬಳಸಿದ್ದೆ ಆದಲ್ಲಿ ತುಂಬಾನೇ ಖರ್ಚು ಜಾಸ್ತಿ. ಇದನ್ನ ಬಳಸಿದ್ದೆ ಆದ್ರೆ ಎಫೆಕ್ಟಿವ್ ಆಗಿರ್ತವೆ ಮತ್ತೆ ಖರ್ಚು ಕಡಿಮೆ. ಈ ದೃಷ್ಟಿಯಲ್ಲಿ ಈ ತರ ಸಿಂಪಡಣೆಯಲ್ಲಿ ಬಳಸತಕ್ಕಂಥದ್ದು, ಆಮೇಲೆ ಡ್ರಿಪ್ ಅಲ್ಲಿ ಬಳಸಬೇಕು. ಸ್ಪ್ರಿಂಕ್ಲರ್ ಸೆಟ್ಟು ಅಲ್ಲಿ ಇದನ್ನ ಬಳಸೋದ್ರಿಂದ ಏನಾಗುತ್ತೆ, ನಮಗೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಆಗುತ್ತೆ. ಈ ದೃಷ್ಟಿಯಲ್ಲಿ ರೈತ ಬಂದ್ರು ಎಲ್ಲಿ ಸಿಗತ್ತೆ ನೋಡಿ ಅದನ್ನ ಬಳಸಿದ್ದೆ ಆದ್ರೆ ಯಾವ ಬೆಳೆಗೆ ಅದು ಸೂಕ್ತತೆ ಅಂತ ಅದರಿಂದ ಮಾಹಿತಿ ತಗೊಂಡು ತಾವು ಈ ನ್ಯಾನೋ ಗೊಬ್ಬರಗಳನ್ನು ಬಳಸಿದ್ದೆ ಆದಲ್ಲಿ ರಸಗೊಬ್ಬರಗಳ ಖರ್ಚನ್ನು ಕಡಿಮೆ ಮಾಡಬಹುದು, ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಬೆಳೆಯ ಖರ್ಚು ತುಂಬಾನೇ ಕಡಿಮೆ ಆಗುತ್ತೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜನಪದ ಗೀತೆ. ಸೋತಳ್ಳೋ, ಬೆಳ್ಳಿನೊಂದ್ರಕ್ಕೆ ನಾರಿಮಾನ ಸೋತಳ್ಳೋ.